ಅವೆಲ್ಲಾನು ನಾವು ಬ್ರೇಕ್ಫಾಸ್ಟ್ ಅಲ್ಲಿ ತಗೊಳ್ತೀವಿ, ಉಪ್ಪಿಟ್ಟು ಶಾವಿಗೆ ಆಗಲಿ. ಇದನ್ನೇನಂದ್ರೆ ನವಣೆಯನ್ನು ಬಳಸ್ಕೊಂಬಿಟ್ಟು ನೀವು ಯಾವ ಈಗ ಅಕ್ಕಿಯನ್ನು ಎಷ್ಟು ಒಂದು ಭಾಗ ಹಾಕಿರ್ತೀರ, ಒಂದು ಕಪ್ ಹಾಕಿರ್ತೀರ, ಒಂದು ಕಪ್ ಬದಲು ನಿಮಗೆ ಅರೌಂಡ್ 75% ನೀವು ನವಣೆ ಬಳಸ್ಕೊಂಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ, ಫುಲ್ ಬೇಕು ಅಂದ್ರೆ 100% ಹಾಕೋಬಹುದು ನೀವು ನವಣೆಯನ್ನು, ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೇಕು 50% ಹಾಕೋಬಹುದು, ಇಲ್ಲ ಅಂದ್ರೆ ನಿಮಗೆ ಇನ್ನೂ ಕಡಿಮೆ ಬೇಕು ಅಂದ್ರೆ 25% ಹಾಕೋಬಹುದು. ಬಟ್ ನವಣೆಯಿಂದ ನಿಮಗೆ ಚೆನ್ನಾಗಿರೋ ದೋಸೆನೂ ಬರುತ್ತೆ, ಇಡ್ಲಿ ಇಡ್ಲಿನೂ ಬರುತ್ತೆ, ಉಪ್ಮಾನೂ ಬರುತ್ತೆ, ಆಮೇಲೆ ಅದರಿಂದ ಅವಲಕ್ಕಿನೂ ಮಾಡ್ತಾರೆ, ನವಣೆಯಿಂದ ಅವಲಕ್ಕಿನೂ ಬರುತ್ತೆ, ನಾವು ದಿನನಿತ್ಯನೂ ಅವಲಕ್ಕಿನೂ ಮಾಡ್ಬೋದು. ಈಗ ಲಂಚಿಗಾದರೂ ಅಷ್ಟೇ, ನಿಮಗೆ ಪುಲಾವು, ಆಮೇಲೆ ಸಮಟೈಮ್ಸ್ ನಾವು ಈಗ ಜಾಸ್ತಿ ಎಲ್ಲ ಬಿರಿಯಾನಿ ಅವೆಲ್ಲ ಮಾಡ್ತಾರೆ, ಬಿರಿಯಾನಿನೂ ಮಾಡ್ತಾರೆ. ಈಗಿನ ಈ ಕೆಲವೊಂದು ಕಡೆ ಎಲ್ಲ ಹಲೀಮ್ ಎಲ್ಲ ಮಾಡ್ತಾ ಇದ್ದಾರೆ, ನವಣೆಯಿಂದನೇ ಹಲೀಮ್ ಮಾಡ್ತಾ ಇದ್ದಾರೆ. ಆಮೇಲೆ ರೈಸ್ ಐಟಮು, ರೈಸ್ ಐಟಮ್ ನೀವು ಒಂದು ಕಪ್ ಇವಾಗ ರೈಸ್ ತಿಂತಾ ಇದ್ದೀವಿ ನಾವು, ಆ ರೈಸು ಮೊಸರನ್ನಾಗಲಿ ಅದನ್ನೆಲ್ಲ ಮಧ್ಯಾಹ್ನ ಲಂಚಲ್ಲಿ ಸೇವನೆ ಮಾಡ್ಬೋದು. ಈವ್ನಿಂಗಲ್ಲಿ ಸ್ನ್ಯಾಕ್ಸಲ್ಲಿ ನೀವು ಚಕ್ಲಿ, ನಿಪ್ಪಟ್ಟು ಈ ಥರ ನಾವೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಹುಡುಗರಿಗೆಲ್ಲ ತಿನ್ನಿಸ್ತೀವಿ. ಆಮೇಲೆ ಮೇಜರ್ ಆಗಿ ಏನಂದರೆ ಬ್ರೆಡ್ಡು, ಕೇಕ್ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಕ್ಕಳು ತುಂಬ ತಿಂತಾರೆ. ಸೊ ಅಲ್ಲಿ ನೀವು ನವಣೆಯನ್ನು ಬಳಸ್ಕೊಂಬಿಟ್ಟು ನೀವು ಮಾಡ್ಕೋಬೋದು. ಸೊ ಅದೇ ಥರನೂ ರಾತ್ರಿನೂ ಊಟದಲ್ಲಿ ರೋಟಿ ಚಪಾತಿನೂ ಮಾಡ್ಕೋಬಹುದು ನವಣೆಯಿಂದ. ನೀವು ರಾತ್ರಿ ಡಿನ್ನರ್ಗೂ ಅದನ್ನ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಒಂದು ದಿನದಲ್ಲಿ ನೀವು ಎರಡು ಒಪ್ಪತ್ತಾದ್ರೂ ನವಣೆ ಅಟ್ಲೀಸ್ಟ್ ಒಂದು ಕಪ್ ಆದ್ರೂ ಈ ರೂಪದಲ್ಲಿ ನೀವು ವ್ಯಾಲ್ಯೂ ಅಡಿಷನ್ ರೂಪದಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅಂದ್ರೆ ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಬಂದಾಗ ಯಾವ ಒಂದು ಬೇಕರಿ ವಸ್ತುಗಳು, ನವಣೆ ಇತ್ತೀಚೆಗೆ ಬಿಸ್ಕೆಟ್, ನವಣೆ ಬಿಸ್ಕೆಟ್ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಆಮೇಲೆ ನವಣೆ ಬ್ರೆಡ್ ಬಹಳ ಜನ ಕೇಳ್ತಿದ್ದಾರೆ, ಈ ಬಿಸ್ಕೆಟ್ ಬ್ರೆಡ್ ಅನ್ನ ತಯಾರಿಸ್ ಮಾಡ್ತಕ್ಕಂತ ಪದ್ಧತಿ ಬಗ್ಗೆ ಹೇಳ್ತೀರಿ, ನವಣೆ ಬಿಸ್ಕೆಟ್ ಮತ್ತು ಬ್ರೆಡ್? ಸರ್, ಈಗ ನೀವು ಹೊರಗಡೆ ತಿನ್ನಂತ ಬ್ರೆಡ್ ಕಂಪ್ಲೀಟ್ ಆಗಿ ಮೈದಾ ಇರುತ್ತೆ. ಸೊ ಅದರಲ್ಲಿ ಗ್ಲುಟನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಎಲಾಸ್ಟಿಕ್ ನೇಚರ್ ಬಂದಿರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಈಗ ಅದನ್ನ ಏನಂದ್ರೆ ಕಂಪ್ಲೀಟ್ ಅದನ್ನ ನಾವು ಮೈದಾನ ರಿಪ್ಲೇಸ್ ಮಾಡ್ಬಿಟ್ಟು ಹೋಲ್ ವೀಟ್ ಅಂತಾರೆ, ಈ ಗೋಧಿ ಹಿಟ್ಟು ಹೇಳ್ತೀವಲ್ಲ, ಗೋಧಿ ಹಿಟ್ಟು ಕಾಂಬಿನೇಷನ್ ಅಲ್ಲಿ ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಅದು ಅರ್ಧ ಇದು ಅರ್ಧ ಹಾಕೊಂಡು, ಇಲ್ಲ 60/40% ಹಾಕೊಂಡು ಕಂಪ್ಲೀಟ್ ಆಗಿ ಆ ಇಂಗ್ರೀಡಿಯಂಟ್ಸ್ ಎಲ್ಲ ಬೇರೆ ನೀವು ಗೋಧಿ ಇದು ಬ್ರೆಡ್ ಮಾಡ್ಲಿಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ತಗೊಂಡಿರ್ತೀವಲ್ಲ ಅದನ್ನ ಮೈದಾ ಕಂಪ್ಲೀಟ್ ಎಲಿಮಿನೇಟ್ ಮಾಡಿ ಈ ಎರಡು ಹಿಟ್ಟನ್ನು ತಗೊಂಡು ಉಳಿದಿದ್ದು ಯಾವ ಶುಗರು ನಿಮಗೆ ಬೇಕಂದ್ರೆ ಜಾಗರಿ ಹಾಕಬಹುದು, ಶುಗರ್ ಪೇಷಂಟ್ ಇದ್ರೆ ಜಾಗರಿ ಹಾಕಬಹುದು. ಆಮೇಲೆ ಈಸ್ಟ್ ಅಂತ ಬರುತ್ತೆ, ಆ ಈಸ್ಟನ್ನು ನೀವು ಯೂಸ್ ಮಾಡ್ಕೊಂಡು ಮಿಲ್ಕ್ ಪೌಡರ್ ಎಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನ ಮಷಿನ್ಸ್ ಎಲ್ಲ ಇರುತ್ತೆ ನಿಮಗೆ, ನೀಡರು ಆಮೇಲೆ ಪ್ರೂಫಿಂಗ್ ಮಷಿನ್ಸ್ ಎಲ್ಲ ಇರುತ್ತೆ. ಮಷಿನ್ಸ್ ಇಲ್ಲ ಇದ್ದವರು ಮನೆಯಲ್ಲೂ ಕೂಡ ಸಹ ನೀವು ಮಾಡ್ಕೋಬಹುದು, ಕೈಯಲ್ಲೇ ನಿಮ್ಮ ಹೋಮ್ ಇದರಲ್ಲಿ ಮೇಡಲ್ಲೇ ಮಾಡ್ಕೋಬಹುದು. ಚೆನ್ನಾಗಿ ಅವು ಯಾವ್ಯಾವ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಕಂಪ್ಲೀಟ್, ಈಗ 50% ಮಿಲ್ಲೆಟ್ ತಗೊಂಡ್ರೆ 50% ಹೋಲ್ ವೀಟ್ ತಗೊಳ್ಳೋದು, ಗೋಧಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ನೀವು ಪ್ರೂಫಿಂಗ್ ಅಂತ ಬರುತ್ತೆ ಅದನ್ನ ಒಂದು ಮೌಲ್ಡ್ ಅಲ್ಲಿ ಹಾಕ್ಬಿಟ್ಟು ಪ್ರೂಫಿಂಗ್, ಪ್ರೂಫಿಂಗ್ ಅಂದ್ರೆ ಫರ್ಮೆಂಟೇಷನ್ ಪ್ರೋಸೆಸ್ ಆಗುತ್ತೆ. ಈಗ ನಾವು ಇಡ್ಲಿ ದೋಸೆನ ಹೆಂಗೆ ನಾವು ರಾತ್ರಿ ಇಡೀ ಫರ್ಮೆಂಟ್ ಮಾಡ್ತೀವಿ ಅಂದ್ರೆ ಈಸ್ಟ್ ಆಕ್ಟಿವೇಟ್ ಆಗುತ್ತೆ, ಬೆಳಿಗ್ಗೆ ಆದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ತರ ನಮ್ಮ ಬ್ರೆಡ್ ಅಲ್ಲಿ ಸ್ಪಾಂಜಿ ಆಮೇಲೆ ಸಾಫ್ಟ್ನೆಸ್ ಬರೋದಕ್ಕೆ ನಾವು ಪ್ರೂಫಿಂಗ್ ಮಾಡ್ತೀವಿ, ಅದು ಒಂದು ಸುಮಾರಾಗಿ 2 hours ಮಾಡುತ್ತೆ. ಈ ಹಿಟ್ಟು ಗಿಟ್ ಎಲ್ಲ ನಾದ್ಬಿಟ್ಟು ನಿಮಗೆ ಅರೌಂಡ್ ಆಗಿ ಒಂದು 15-20 minutes ನಾದ್ಬೇಕು ಚೆನ್ನಾಗಿ, ಆ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ಬಿಟ್ಟು ನಾದ್ಬಿಟ್ಟು ಆಮೇಲೆ ಪ್ರೂಫಿಂಗ್ ಅಂತ ಮಾಡಿ 2 hours ಇಡ್ತಾರೆ. ಆ ಇಟ್ಟಿರೋ ಹಿಟ್ಟು ವಾಲ್ಯೂಮ್ ಸ್ವಲ್ಪ ಡಬಲ್ ಆಗುತ್ತೆ. ಸೊ ಆ ಡಬಲ್ ಆದ್ಮೇಲೆ ಬೇಕಿಂಗ್ ಹೋಗುತ್ತೆ, ಬೇಕಿಂಗ್ ಅಲ್ಲಿ ನಿಮ್ಗೆ ಓವನ್ ಎಲ್ಲ ಸಿಗುತ್ತೆ. ನೀವು ಮೈಕ್ರೋ ಓವನ್ ಇದ್ರೆ ಮನೇಲಿ ಇತ್ತಂದ್ರು ಮೈಕ್ರೋ ಓವನ್ ಅಲ್ಲೂ ಹಾಕೋಬಹುದು ನೀವು, ಇಲ್ಲ ಬೇಕಿಂಗ್ ಓವನ್ ಅಂತಾನು ಸಿಗುತ್ತೆ. ಸೊ ಅದು ಸುಮಾರಾಗಿ 180 degrees ಟೆಂಪರೇಚರ್, 180-200 degrees ಟೆಂಪರೇಚರ್ ಅಲ್ಲಿ 15-20 minutes ನೀವು ಅದನ್ನ ಬೇಯಿಸ್ಕೋಬಹುದು. ಆಮೇಲೆ ಅದನ್ನ ಹೊರಗಡೆ ತೆಗೆದ್ಮೇಲೆ ಒಂದ್ ಸ್ವಲ್ಪ ಕೂಲಿಂಗ್ ಅಟ್ಮಾಸ್ಫಿಯರ್ಗೆ ಕೂಲ್ ಆಗೋಷ್ಟಕ್ಕೆ ಬಿಡಬೇಕು, ಆಮೇಲೆ ಅದನ್ನ ಪ್ಯಾಕ್ ಮಾಡ್ಬಿಟ್ಟು ನೀವು ಮಾರ್ಕೆಟಲ್ಲಿ ಮಾರ್ಕೋಬಹುದು, ಅದನ್ನ ತಗೊಳ್ಬಹುದು. ಬಿಸ್ಕೆಟ್ ಯಾವ ತರ ಅಂದ್ರೆ ಸೇಮ್ ಇದನ್ನು ಯಾವ ತರ ಹಿಟ್ ಎಲ್ಲಾನು ಏನೇನಿದೆಯಲ್ಲ ಅದನ್ನೆಲ್ಲ ಬಟರು ಆಮೇಲೆ ಬಿಸ್ಕೆಟ್ಗೆ ಬೇಕಾಗಂತ ಮೈದಾನ ಕಂಪ್ಲೀಟ್ ರೀಪ್ಲೇಸ್ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಏನಂದ್ರೆ ಬಿಸ್ಕೆಟ್ನ ನಾವು 100% ಮಿಲ್ಲೆಟ್ ಹಾಕಿ ಮಾಡ್ಬೋದು, ಮಾಡ್ಬೋದು 100% ನವಣೆಯಿಂದ ಮಾಡ್ಬೋದು. ನಾವು ಎಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡ್ಬಿಟ್ಟು ವೀಟ್ನು ಅವಶ್ಯಕತೆ ಇಲ್ಲ, ಗೋಧಿ ಹಿಟ್ಟು ಹಾಕೋ ಅವಶ್ಯಕತೆನೂ ಇಲ್ಲ ಬಿಸ್ಕೆಟ್ ಅಲ್ಲಿ. ಸೊ ಸ್ವಲ್ಪ ಬಟರ್ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ನೀವು 100% ಹಾಕೊಂಡು ಚೆನ್ನಾಗಿ ಏನೇ ನಾದ್ಬಿಟ್ಟು ಎಲ್ಲಾನು ನಿಮ್ಗೆ 2 ಬರುತ್ತೆ. ಆದ್ರೆ ನಾದಿದ ಆದ್ಮೇಲೆ ಈಗ ಬಟರ್ ಬಿಸ್ಕೆಟ್ ಅಂತ ಹೇಳ್ತಾರೆ, ಆಮೇಲೆ ಕ್ರೀಮ್ ಬಿಸ್ಕೆಟ್ ಟೈಪ್ ಇರುತ್ತೆ, ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ವೇರಿಯೇಷನ್ ಇರುತ್ತೆ. ಸೊ ನಾದ್ಬಿಟ್ಟು ನಿಮಗೆ ಚಪಾತಿ ಹಿಟ್ಟು ಥರ ಆಗುತ್ತೆ, ಆಮೇಲೆ ಅದನ್ನು ಮನೆಯಲ್ಲಿ ಚಾಕುಯಿಂದನೂ ಕಟ್ ಮಾಡ್ಕೋಬಹುದು. ಈ ಹೊರಗಡೆ ನಮಗೆ ಬಲ್ಕಲ್ಲಿ ಏನಂದ್ರೆ ಕುಕೀಸ್ ಕಟ್ಟಿಂಗ್ ಮಷಿನ್ ಅಂತ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಆಟೋಮೆಟಿಕ್ ಆಗಿ ಅದು ಕಟ್ ಆಗುತ್ತೆ. ಕಟ್ ಆದ ತಕ್ಷಣ ಡೈರೆಕ್ಟ್ಲಿ ನಾವು ಮತ್ತೆ ಬೇಕಿಂಗಲ್ಲಿ ಇಡ್ತೀವಿ. ಅದು ಒಂದು ಸುಮಾರು ಹಾಫ್ ಆನ್ ಅವರಾಗಿ ಇಡ್ತೀವಿ, 180 to 200 degrees Celsius ಒಂದು ಹಾಫ್ ಆನ್ ಅವರಲ್ಲಿ ಇಡ್ತೀವಿ. ಅದು ಹೊರಗಡೆ ತೆಗೆದ್ಮೇಲೆ ಕೂಲ್ ಆದಮೇಲೆ ಪ್ಯಾಕಿಂಗ್ ಮಾಡ್ತೀವಿ. ಈಗ ನವಣೆಯಿಂದ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಒಂದು ಬೇಕರಿ ಪದಾರ್ಥಗಳು ಯಾವ್ಯಾವ ಸಿಗ್ತಾವಂತೆ ನವಣೆಯಿಂದ? ಸರ್, ಇವಾಗ ಸದ್ಯ ಅಂದರೆ ನಿಮಗೆ ಮೇಜರ್ ಆಗಿ ಸಿಗ್ತಾ ಇರೋದು ಬಿಸ್ಕೆಟ್ ಒಂದು, ಆಮೇಲೆ ಪಿಜ್ಜಾನು ಹೊರಬಂದಿದೆ. ನಮ್ಮ ಯೂನಿವರ್ಸಿಟಿಯವರು ನಾವು ಪಿಜ್ಜಾನು ಮಾಡಿದ್ದೀವಿ. ಕಂಪ್ಲೀಟ್ ಮೈದಾನ ತೆಗೆದ್ಬಿಟ್ಟು ನವಣೆ ಹಿಟ್ಟನ್ನು ಹಾಕಿಬಿಟ್ಟು ಅರೌಂಡ್ 60% ವರೆಗೂ ನವಣೆ ಹಿಟ್ಟನ್ನು ಹಾಕಿ ಪಿಜ್ಜಾ ಬೇಸ್ ಮಾಡಿ, ಅದು ಈಗ ನೀವು ಹೊರಗಡೆ ಯಾವ್ದು ಝೊಮ್ಯಾಟೋದಲ್ಲಿ ಎಲ್ಲ ಯಾವ ಥರ ಪಿಜ್ಜಾ ತಿಂತೀರಲ್ಲ ಅದೇ ಟೇಸ್ಟೇ ಇದರಲ್ಲಿ ಇದೆ. ಸೊ ಅದನ್ನು ಬಂದಿದೆ. ಆಮೇಲೆ ಬ್ರೆಡ್ಡು ಮಾಡ್ತಾರೆ. ಆಮೇಲೆ ಸಮ್ಟೈಮ್ಸ್ ಗಾರ್ಲಿಕ್ ಬ್ರೆಡ್ ಕೂಡ ಹೊರಗೆ ಬಂದಿದೆ, ಮಿಲ್ಲೆಟ್ ಎನ್ರಿಚ್ ಗಾರ್ಲಿಕ್ ಬ್ರೆಡ್ ಅಂತಲೂ ಹೊರಗೆ ಕೆಲವು ಮಾರ್ತಾ ಇದ್ದಾರೆ. ಆಮೇಲೆ ಪಫ್ಸ್ ಮಾಡ್ತಾ ಇದ್ದಾರೆ, ಖಾರಿ ಮಾಡ್ತಾ ಇದ್ದಾರೆ, ಆಮೇಲೆ ದಿಲ್ ಪಸಂದ್ ಕೆಲವೊಂದು ಬಂದಿದೆ. ಈಗ ಸಿರಿಧಾನ್ಯಕ್ಕೆ ಬಂದಾಗ ನವಣೆಯಿಂದ ತಯಾರಿಸಿದಂಥ ವಸ್ತುಗಳು ಭಾಳಷ್ಟು ಬೇಡಿಕೆ ಬರ್ತಾ ಇದೆ. ಹೌದು, ಯಾಕೆ ಅಂತೀರಿ? ಸರ್, ಏನಂದರೆ ಈ ನವಣೆ ಇಟ್ ಸೆಲ್ಫ್ ಆ್ಯಸ್ ಎ ನಿಮಗೆ 120 rupees ಕೆ ಜಿ ಬರುತ್ತೆ. ಸೊ ಹಂಗಾಗಿ ನೀವು ಆ ಪ್ರಾಸೆಸ್ ಹೆಲ್ತ್ ವೈಸ್ ನೋಡಿದರೆ ದಟ್ ಈಸ್ ಅ ವೆರಿ ಗುಡ್, ಬಟ್ 120 rupees ಕೆ ಜಿ ಇರೋದ್ರಿಂದ ನಮಗೆ ಪ್ರಾಸೆಸಿಂಗ್ ಎಲ್ಲ ಸೇರಿಬಿಟ್ಟು ಸ್ವಲ್ಪ ಜಾಸ್ತಿ ಇದರಲ್ಲಿ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಗೆ ಬಂದಾಗ ಅಕ್ಕಿ, ನವಣೆ ಅಂದರೆ ನವಣೆಯಿಂದ ನವಣೆ ಅಕ್ಕಿ ಮಾಡ್ಕೋತೀವಿ, ನವಣೆ ಹಿಟ್ಟನ್ನು ತಯಾರು ಮಾಡ್ತಾರೆ ಸಾಂಪ್ರದಾಯಿಕವಾಗಿ. ನವಣೆ ಅಕ್ಕಿಯಿಂದ ನವಣೆ ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ನೋದಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ನವಣೆ ಅಕ್ಕಿ ಅನ್ನ ಮಾಡ್ತಾರೆ. ಆದರೆ ನವಣೆ ಅಕ್ಕಿಯಿಂದ ಬೇರೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮನೆ ಮಟ್ಟದಲ್ಲಿ ಏನೇನು ಮಾಡ್ಕೋಬಹುದು? ಸರ್, ಈಗ ನಾವು ಮನೆಯಲ್ಲಿ ಎಲ್ಲ ಟ್ರೆಡಿಷ್ನಲ್ ಫುಡ್ ಅನ್ಬೋದು ನೀವು, ಅದಕ್ಕೆ ನವಣೆಯಿಂದ ಹೋಳಿಗೆನೂ ಮಾಡ್ಕೋಬೋದು, ಲಡ್ಡುನೂ ಮಾಡ್ಕೋಬೋದು, ಚಕ್ಲಿ ಮಾಡ್ಕೋಬೋದು, ಪಾಪಡ್ ಮಾಡ್ಕೋಬೋದು. ಆಮೇಲೆ ಮನೆಯಲ್ಲಿ ನಾವು ಯಾವ ಅಕ್ಕಿಯನ್ನು ಎಲ್ಲೆಲ್ಲಿ ಬಳಸ್ಕೊಂಡು ಏನೇನು ಮಾಡ್ತಾ ಇದ್ದೀವಲ್ಲ ಅದನ್ನು ಕಂಪ್ಲೀಟ್ ನೀವು ಅಕ್ಕಿಯನ್ನು ತೆಗೆದುಬಿಟ್ಟು ಈ ನವಣೆಯಿಂದ ಮಾಡ್ಕೋಬೋದು. ಆಮೇಲೆ ಈ ಬೇಸಿಗೆಗಾಲದಲ್ಲೆಲ್ಲ ನಾವು ಸೊಂಡ್ಗಿ ಹಾಕ್ತಾ ಇದ್ರೆ ಹೊರಗಡೆ ಎಲ್ಲ ಈಗ ನೋಡ್ಬೋದು ನೀವು, ಅದನ್ನು ನೀವು ನವಣೆಯಿಂದ ಮಾಡ್ಕೋಬಹುದು. ಈಗ ಶೇಂಗಾದ ಹೋಳಿಗೆ ಮಾಡ್ತಾರಲ್ಲ, ಶೇಂಗಾದ ಹೋಳಿಗೆ ಟೈಪ್ ನವಣೆಯಿಂದ ಹೋಳಿಗೆ ಮಾಡ್ಬೋದು ಸರ್? ಅದು ಹೇಳ್ತಾರೆ ಸ್ವಲ್ಪ ಹೇಗೆ ಸರ್? ಅದು ಸಿಂಪಲ್. ಈಗ ನೀವು ರೈಸ್ ಹಾಕಿ ಇದನ್ನೆಲ್ಲಿ ಯೂಸ್ ಮಾಡಿರ್ತೀರ, ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡಿರ್ತಿರಲ್ಲ, ಅದ್ರ ಬದಲು ಒಂದು ಸ್ವಲ್ಪ 10-20% ಅಷ್ಟೇ ಮೈದಾ ಹಾಕೊಂಡು ಫುಲ್ ಕಂಪ್ಲೀಟ್ ನಿಮಗೆ ನವಣೆ ತಗೊಂಡ್ಬಿಟ್ಟು ನೀವು ಯಾವ ಥರ ಸೇಮ್ ಸಿಮಿಲರ್ ನೀವು ಶೇಂಗದ ಹೋಳಿಗೆ ಹೆಂಗೆ ಮಾಡ್ಕೋತೀರಲ್ಲ ಅದೇ ಥರನೇ ಮಾಡ್ಕೋಬಹುದು. ಅಂದರೆ ಒಳಗಡೆ ಇದು ನವಣೆ ಹಿಟ್ಟ, ನವಣೆ ಹಿಟ್ಟನ್ನು ಹಾಕೋದಂತೀರಿ? ಹಾಂ, ಹಿಟ್ಟೆ ಹಾಕೋದು. ನವಣೆ ಹಿಟ್ಟೆ, ನವಣೆ ಹಿಟ್ಟು, ನವಣೆ ಹಿಟ್ಟನ್ನ ಮಾಡಿಕೊಂಡು ನಿಮಗೆ ಸ್ವಲ್ಪ ಜಿಗಿ ಬರಬೇಕು ಅಂದರೆ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಹಿಟ್ಟು ಸ್ವಲ್ಪ ಹಾಕೊಳ್ಳಿ. ಮತ್ತೆ ಬೇರೆ ಏನೇನು? ಈಗ ಸಾವಿಗೆ ಅಂತ ಹೇಳಿದ್ರು ಸೆಂಡಿಗೆ. ಹಾಂ ಸರ್, ಅವು ಏನಂತಾರೆ ಕೋಲ್ಡ್ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂತಾರೆ. ಈಗ ನಮ್ಮ ಈ ಭಾಷೆಯಲ್ಲಿ ಕೋಲ್ಡ್ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂದರೆ ನೂಡಲ್ಸ್, ಅಂದರೆ ಶಾವಿಗೆ ಆಗಲಿ, ನೂಡಲ್ಸ್ ಆಗಲಿ, ಪಾಸ್ತಾ. ಈಗನ್ನೆಲ್ಲ ಜನಗಳು ಪಾಸ್ತಾ ಪ್ರಿಫರೆನ್ಸ್ ಜಾಸ್ತಿ ಇದೆ. ಸೊ ಪಾಸ್ತಾ ಇವೆಲ್ಲಾನು ಕೋಲ್ಡ್ ಎಕ್ಸ್ಟ್ರೂಡೆಡ್ ಪ್ರಾಡಕ್ಟ್ಸ್ ಅಂದರೆ ಮತ್ತೆ ಅದನ್ನು ಕುಕ್ ಮಾಡಬೇಕಾಗುತ್ತೆ. ಈಗ ನಾವು ನೂಡಲ್ಸ್ ತೊಗೊಂಡ ತಕ್ಷಣ ಮತ್ತೆ 2 ನಿಮಿಷ ಇಲ್ಲ 3 ನಿಮಿಷ ಮತ್ತೆ ನೀರಲ್ಲಿ ಹಾಕಿ ಬೇಯಿಸಬೇಕಾಗುತ್ತೆ. ಸೊ ಅದು ಒಂದು ಪ್ರಾಸೆಸ್ ಇದೆ. ಈಗ ನೀವು ಹಿಟ್ಟನ್ನು ಮಷಿನ್ ಸಿಗ್ತವೆ, ಕೋಲ್ಡ್ ಎಕ್ಸ್ಟ್ರೂಡರ್ ಮಷಿನ್ ಅಂತ ಸಿಗುತ್ತೆ ನಿಮಗೆ. ಅದು ಏನಿಲ್ಲ, ಸಿಂಪಲ್ ನಿಮಗೆ ಒಂದು ಸಣ್ಣ ಪ್ರಮಾಣದಲ್ಲಿ 1-2 kg ಇದಾದರೆ ಒಂದು 2-3 lakhs ಸಿಗುತ್ತೆ. ದೊಡ್ಡದಾದರೆ ನಿಮಗೆ ಒಂದು 20 lakhs ಸಿಗುತ್ತೆ. ಸೊ ಸಣ್ಣ ಪ್ರಮಾಣದಲ್ಲಿ ಇವಾಗ ಶಾವಿಗೆ ಇದು ಮನೆಯಲ್ಲೂ ಇದರಲ್ಲೂ ಇರುತ್ತೆ, ನೀವು ಹೊರಗಡೆ ಹೋಗಿ ಹಾಕಿಸ್ಕೊಂಬರ್ಬೋದು. ಅದನ್ನು ಏನು ಗೊತ್ತಾ ಅಂದರೆ ನಿಮಗೆ ಗೋಧಿ ಹಿಟ್ಟನ್ನು ತಗೊಂಡು ಎಷ್ಟಿದೆ 1/2% ಗೋಧಿ ಹಿಟ್ಟು, ಆಮೇಲೆ ನವಣೆ ಹಿಟ್ಟನ್ನು 1/2% ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಂ, ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಪ್ರಮಾಣದಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ ಬರೋಂಗೆ ನೀರು ಹಾಕೊಂಡ್ಬಿಟ್ಟು ನೀವು ಎಕ್ಸ್ಟ್ರೂಡ್ ಮಾಡಿಬಿಟ್ರೆ ಸಾಕು, ನಿಮಗೆ ಶಾವಿಗೆ, ನೂಡಲ್ಸು, ಪಾಸ್ತಾ ಬರುತ್ತೆ. ಸೊ ಅದಕ್ಕೆ ಏನಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್ ಇರುತ್ತೆ. ಇವಾಗ ಶಾವಿಗೆ ಬೇಕು ಅಂದರೆ ಶಾವಿಗೆದು ಡೈ ಇರುತ್ತೆ ನಿಮಗೆ, ಆಮೇಲೆ ಪಾಸ್ತಾ ಡೈ ಬೇಕು ಅಂದರೆ ಪಾಸ್ತಾದು ಇರುತ್ತೆ. ಸೊ ಮಷಿನ್ ಒಂದೇ, ಡೈಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕೋ ಆ ರೂಪದಲ್ಲಿ ಹಾಕೊಂಡ್ಬಿಟ್ಟು ನೀವು ಆ ರೂಪದಲ್ಲಿ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಹೊರಗಡೆ ಇದು ಮಾಡಿ ಬೇಯಿಸಿಟ್ಟುಬಿಟ್ಟು ನೀವು ಮತ್ತೆ ಕುಕ್ ಮಾಡ್ಕೋಬೋದು. ಈಗ ನವಣೆಯಿಂದ ಏನು ಮೌಲ್ಯವರ್ಧಿತ ವಸ್ತುಗಳನ್ನು ತಿನಿಸುಗಳನ್ನು ಮಾಡ್ತಿರಲ್ಲ, ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ತರಬೇತಿಗಳು ಕೊಡ್ತಾ ಇದ್ದಾರೆ? ಸರ್, ನಮ್ಮ ಕಾಲೇಜಲ್ಲಿ ನಾವು ತರಬೇತಿ ಕೊಡ್ತಾ ಇದ್ದೀವಿ, ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಆಮೇಲೆ ಟೆಕ್ನಾಲಜಿ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆಮೇಲೆ ನಮ್ಮ ಸ್ಟೂಡೆಂಟೇ ಒಬ್ಬ ಓನ್ ಸ್ಟೂಡೆಂಟ್ ಇದ್ದಾನೆ, ಬಿಟೆಕ್ ಮಾಡಿದ್ದಾನೆ, ಅಗ್ರಿ ಇಂಜಿನಿಯರಿಂಗ್ ಡೆವಲಪ್ ಅಂತ ಹೇಳಿ. ಅವನು ಇಲ್ಲಿಂದ ನಮ್ಮಿಂದ ತರಬೇತಿ ತೊಗೊಂಡು ಹೊರಗಡೆ ಸ್ಟಾರ್ಟಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಅವನೀಗ ಸುಮಾರಾಗಿ 60-80,000 ದುಡಿತಾ ಇದ್ದಾನೆ. ಅವನು ಈ ಥರದ್ದು ಟ್ರೈನಿಂಗ್ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಸಪೋಸ್ ಇವಾಗ ನಿಮಗೆ ಟೆಕ್ನಾಲಜಿ ಓನ್ಲಿ ನಮಗೆ ಯಾವ ಯಾವ ಥರ ಮಾಡಬೇಕು ಏನು, ನಾವು ಮನೆಯಲ್ಲಿ ಹೋಗಿ ಮಾಡ್ಕೋತೀವಿ ಆಮೇಲೆ ಎಂಟರ್ಪ್ರಿನರ್ ಆಗಬೇಕು ಅಂತ ಸ್ಮಾಲ್ ಸ್ಕೇಲಲ್ಲಿ ಅಂದರೆ ನಾವು ಅದ್ರ ಬಗ್ಗೆ ಟೆಕ್ನಾಲಜಿ ಕೊಡ್ತೀವಿ. ಒಂದು ಟೆಕ್ನಾಲಜಿಗೆ ಇಷ್ಟು ಅಂತ ಕಾಸ್ಟ್ ಇರುತ್ತೆ, ಆ ಕಾಸ್ಟನ್ನು ನೀವು ಪೇ ಮಾಡಿದ್ರೆ ಸಾಕು, ಅದರದ್ದು ಎಲ್ಲನೂ ಇಂಗ್ರೀಡಿಯೆಂಟ್ಸು ಆಮೇಲೆ ಪ್ರಾಸೆಸ್ ಹೆಂಗೆ ಮಾಡ್ತೀವಿ, ಆಮೇಲೆ ಅದ್ರ ಮಷಿನಲ್ಲಿ ಏನಾದರೂ ನಿಮ್ಗೆ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ ಅದರದ್ದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅಲ್ಲ, ಈಗ ಗೃಹಿಣಿಯರಿಗೆ ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ತರಬೇತಿಗಳು ಕೊಟ್ಟಿದ್ದೀವಿ ಸರ್, ಸುಮಾರಾಗಿ 20-30 ಇದು ಟ್ರೈನಿಂಗ್ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಬೇರೆ ಕಡೆಯಿಂದ, ಬೇರೆ ಬೇರೆ ಊರ ಕಡೆಯಿಂದ, ಹಳ್ಳಿ ಕಡೆಯಿಂದ ಬಂದಿದ್ರು ಬಿಸ್ಕೆಟ್ಗೆ, ಆಮೇಲೆ ಬ್ರೆಡ್ಗೆ, ಈ ಶಾವ್ಗೆಗೆ ಅವ್ರಿಗೆಲ್ಲಾನು ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು. ಹೇಗೆ ನವಣೆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ಇದು ಪ್ರಚಲಿತ ಆಗ್ತದಂತೆ, ಪ್ರಸಿದ್ಧಿ ಆಗತ್ತೆ ನವಣೆ ಉತ್ಪನ್ನಗಳು, ಬೇಡಿಕೆ ಹೇಗೆ ಅನಿಸ್ತದೆ? ತಾವು ಈಗ ಆಲ್ರೆಡಿ ಈಗಾಗಲೇ ಒಂದು ಈ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಒಂದು ತಂತ್ರಜ್ಞಾನ ವಿಭಾಗದಲ್ಲಿ, ಹೇಗೆ ಅನಿಸುತ್ತೆ ನಿಮಗೆ ಬೇಡಿಕೆ ಇದೆ ಎಲ್ಲ ನೋಡಿ? ಸರ್, ಸುಮಾರಾಗಿ ಬೇಡಿಕೆ ಇದೆ. ಆಮೇಲೆ ಹೆಲ್ತ್ ವೈಸ್ ನೋಡಿದ್ರೆ ದಟ್ ಈಸ್ ಅ ವೆರಿ ಗುಡ್ ನ್ಯೂಟ್ರಿ, ನೀವು ಫುಲ್ ಆಫ್ ಬಕೆಟ್ ಅನ್ಬೋದು, ನ್ಯೂಟ್ರಿಯಂಟ್ಸ್ ಕಂಪೋಸಿಷನ್ ತುಂಬ ಫುಲ್ ಆಗಿ ಬಕೆಟ್ ಆಗಿರುತ್ತೆ. ಸೊ ಅದು ನೀವು ಮುಂದೆ ನೀವು ಏನಂದ್ರೆ ರೈಸ್ನ ನಾವೆಲ್ಲಾನು ಡಯಾಬಿಟಿಸ್ ಮೇಜರ್ ಆಗಿ ಕಾರ್ಬೋಹೈಡ್ರೇಟ್ಸ್ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದೀವಿ. ಆಮೇಲೆ ನಾವು ಕಂಪೇರ್ ಟು ಹಿಂದಿನ ಕಾಲದ ಜನ ನೋಡ್ಕೊಂಡು ನಾವು ತುಂಬ ಈಗ ವೀಕು. ಸೊ ಇಮ್ಯುನಿಟಿನೂ ಈಗ ಅದು ಕೋವಿಡಿಂದನೂ ನಾವು ಭಾಳ ಎಫೆಕ್ಟ್ ಆಗಿದ್ದೀವಿ. ಸೊ ಆ ಉದ್ದೇಶದಿಂದ ನೋಡಿದ್ರೆ ಮುಂದೆ ತುಂಬ ಇದಕ್ಕೆ ಬೇಡಿಕೆ ಬರುತ್ತೆ ನಿಮಗೆ. ತುಂಬಾ ಪ್ರಾಡಕ್ಟ್ಸ್ ಹೊರಗಡೆ ಬಂದಿದೆ, ಮೈದಾ ಇಲ್ಲಾರ್ದ ಪ್ರಯತ್ನಗಳು ಎಲ್ಲ ಮಾಡಿದ್ದೀವಿ. ಆಮೇಲೆ ವೀಟಿಂದನೂ ತೊಗೊಂಡು, ಗೋಧಿ ಹಿಟ್ಟನ್ನು ತೊಗೊಂಡು, ಬೇಕ್ರಿ ಪ್ರಾಡಕ್ಟ್ಸನ್ನು ನಾವು ಆ ರೂಪದಲ್ಲೆಲ್ಲ ತೊಗೊಂಡು ಬಂದಿದ್ದೀವಿ. ಸೊ ತುಂಬ ಬೇಡಿಕೆ ಇದೆ ಸರ್. ಈಗ ಆಲ್ಮೋಸ್ಟ್ ಆಲ್ 700 ನಿಮಗೆ 50-60% ದ ಮಿಲ್ಲೆಟ್ಸ್ ವಿಲ್ ಕನ್ಸ್ಯೂಮ್, ಪೀಪಲ್ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಹಳಷ್ಟು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಏನೋ ಫಂಕ್ಷನ್ಗಳು ಇರ್ತಾವೆ, ಅಲ್ಲೆಲ್ಲ ನವಣೆ ಫಲಾವು ಮತ್ತು ನವಣೆ ಉಂಡೆಗಳು ಬಹಳಷ್ಟು ಪ್ರಚಲಿತ ಪಡಿತಾ ಇದ್ದಾವೆ. ಇದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ, ಫಲಾವು ಮತ್ತು ನವಣೆ ಉಂಡೆ? ಸರ್, ಇದು ಸಿಂಪಲ್ ಆಗಿ ಏನಿಲ್ಲ, ಮನೆಯಲ್ಲಿ ನಾವು ಯಾವ ತರ ರೈಸ್ ಇಂದ ಮಾಡ್ತಿದೀವಿ ಪಲಾವ್ ಯಾವ ತರ? ಹಾ, ಅದೇ ಅಲ್ಲ, ಇಲ್ಲಿ ಹೇಳೋದು ಸಾಮಾನ್ಯವಾಗಿ ಸಿರಿಧಾನ್ಯಗಳನ್ನ ಹಾಗೆ ನೇರವಾಗಿ ನೀವು ಅನ್ನ ಮಾಡಿದಾಗ ಮಾಡಿದ್ರೆ ಬರೋದಿಲ್ಲ, ಬಿರ್ಸಾಗತ್ತೆ ಅಂತ ಹೇಳ್ತಾರೆ. ಸರ್, ಅದು ಏನಂದ್ರೆ ಒಂದು ಅರೌಂಡ್ 5-6 ನೀವು ಸ್ವಲ್ಪ ಸೋಕ್ ಮಾಡಬೇಕು, ನೆನೆಸಿಡಬೇಕು. ನೆನೆಸಿಟ್ರೆ ನಿಮಗೆ ಅದರಲ್ಲಿರೋ ಅವೈಲಬಿಲಿಟಿ, ಬಯೋ ಅವೈಲಬಿಲಿಟಿ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅದು ನಿಮಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ಅದು ಹಾರ್ಡ್ನೆಸ್ ತುಂಬ ಇದಿರುತ್ತೆ, ಸೊ ಹಾಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರೆ ಸ್ವಲ್ಪ ಸ್ಲೋ ಡೈಜೆಸ್ಟ್ ಆಗುತ್ತೆ. ಸೊ ಅದನ್ನ ಸ್ಮೂತ್ ಆಗಿ ಬರೋದಕ್ಕೆ ನಿಮಗೆ 5-6 ಸೋಕ್ ಮಾಡಿದ್ರೆ ಸಾಕು. ಉಳಿದಿದ್ದು ನಿಮ್ಗೆ ಯಾವ್ದು ಅನ್ನ ತರ ಹೇಳಿದ್ರಲ್ಲ ಪಲಾವ್, ಆ ತರದ್ದು ಮಾಡ್ಕೋಬಹುದು. ನೀವು ಬಿರಿಯಾನಿನೂ ಮಾಡ್ಕೋಬಹುದು, ಪಲಾವ್ ಮಾಡ್ಕೋಬಹುದು, ಕ್ಯಾಪ್ಸಿಕಮ್ ರೈಸ್ ಮಾಡ್ಕೋಬಹುದು, ಚಿತ್ರಾನ್ನ ಮಾಡ್ಕೋಬಹುದು, ಅದ್ರಲ್ಲಿ ಮೊಸರನ್ನ ಚೆನ್ನಾಗಿ ಬರುತ್ತೆ, ಈ ಮೊಸರನ್ನ ಚೆನ್ನಾಗಿ ಮಾಡ್ಕೋಬಹುದು ನೀವು. ಲಡ್ಡು ಮಾಡ್ತಾರೆ ನವಣೆ ಲಡ್ಡು ಚೆನ್ನಾಗಿ ಬರುತ್ತೆ, ಈ ರಾಗಿ ಲಡ್ಡು, ನವಣೆ ಲಡ್ಡು, ಸಾಮೆ ಲಡ್ಡು, ಈ ಸಿರಿಧಾನ್ಯದಿಂದ ಲಡ್ಡುಗಳು ಚೆನ್ನಾಗೇ ಬರ್ತಾ ಇದೆ. ಏನ್ ಹೇಳ್ತೀರಿ, ನವಣೆಯನ್ನ ಬೆಳಿತಾರೆ ಬಹಳಷ್ಟು ಮಂದಿ, ಅದನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ, ಬರೀ ಅನ್ನ ಮಾಡ್ಕೊಂಡ್ಬಿಟ್ಟು ತಿಂತಿರ್ತಾರೆ, ಅಥವಾ ಇಲ್ಲ ನವಣೆಯನ್ನ ಬಹಳಷ್ಟು ಹಾಡಾಗತ್ತೆ ಹೊಟ್ಟೆಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಮಾರ್ಬಿಡ್ತಿರ್ತಾರೆ. ಇದು ಏನಂದ್ರೆ ಅವೇರ್ನೆಸ್ ಕಡಿಮೆ, ಯಾವ ತರ ಈಗ ಮೊದ್ಲೆಲ್ಲ ಮಿಲೆಟ್ ಬೆಳೆಸ್ತಾ ಇದ್ವಿ, ಅದನ್ನ ಪ್ರೊಸೆಸಿಂಗ್ ಇಲ್ಲ, ಈಗೆಲ್ಲ ಚೆನ್ನಾಗಿ ಮಷಿನ್ಸ್ ಬಂದಿದ್ದಾವೆ, ಬಟ್ ಅದು ಯಾವ ತರ ಬಳಸಬೇಕು, ಅದನ್ನ ಯಾವ ರೂಪದಲ್ಲಿ ನಾವು ಯಾವ ಅಡಿಗೆದಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ಹಾಕಬೇಕು ಅನ್ನೋದು ತಿಳುವಳಿಕೆ ಇರಬೇಕು ಜನಗಳಿಗೆ. ಸೊ ಅದು ಇತ್ತು ಅಂದ್ರೆ ನಾವು ಕಂಪ್ಲೀಟ್ ರೈಸ್ನ ನೀವು ಎಲಿಮಿನೇಟ್ ಮಾಡಬಹುದು. ನಿಮ್ಮ ಒಂದು ಸಂಸ್ಥೆಯಲ್ಲಿ ಏನೇನು ಒಂದು ಬೇಕರಿ ವಸ್ತುಗಳನ್ನು ನವಣೆಯಿಂದ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ? ಓಕೆ ಸರ್, ನಾವು ಬಂದು ಬ್ರೆಡ್ ಮಾಡ್ತಾ ಇದ್ದೀವಿ, ಜಾಗರಿ ಬ್ರೆಡ್ಡು, ಶುಗರ್ ಬ್ರೆಡ್ಡು, ಕೇಕು, ಆಮೇಲೆ ಬರ್ಗರು, ಆಮೇಲೆ ಡೋನಟ್ಟು, ಪಿಜ್ಜಾ, ಕುಕೀಸು, ಆಮೇಲೆ ದಿಲ್ ಪಸಂದು, ಖಾರಿ, ರಸ್ಕ್, ಈ ನಿಮಗೆಲ್ಲ ಹೊರಗಡೆ ಏನ್ ಸಿಗುತ್ತಲ್ಲ ನವಣೆಯಿಂದ ಮಾಡ್ತೀವಿ, ಅಷ್ಟು ನವಣೆಯಿಂದ ಮಾಡ್ತಾ ಇದ್ದೀವಿ. ಹೇಗೆ ಬೇಡಿಕೆ ಇದೆಯಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈಗೆಲ್ಲ ಹೇಳಿದ್ರೆ ತಾವು ಬೇಕರಿ ವಸ್ತುಗಳನ್ನ, ನವಣೆ ಬೇಕರಿ ವಸ್ತುಗಳನ್ನ, ಅವನ್ನ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ, ಎಷ್ಟು ದಿವಸ ಮಾಡಿದ ಮೇಲೆ ಅವನ್ನ ಸ್ಟೋರ್ ಮಾಡಿ ಇಡಬಹುದು? ಸರ್, ಈಗ ಮಾಮೂಲಿ ನೀವು ಗೋಧಿ ಹಿಟ್ಟಿನ ಬ್ರೆಡ್ ಮಾಡಿದ್ರು, ಇದು ಮೈದಾದಿಂದ ಮಾಡಿದ್ರು, ನಿಮ್ಗೆ ಸುಮಾರಾಗಿ ಬರೋದು ಎಷ್ಟು ದಿನ ಬರುತ್ತೆ ಸರ್? 5 ಒಂದು ವಾರ ಆದ್ರೂ. ಇದು ಏನು ಅಂದ್ರೆ ನಿಮ್ಗೆ ಬ್ರೆಡ್ ಬರೋದು 5 5 ಡೇಸ್ ನಾವು ಬ್ರೆಡ್. ಈ ಕುಕೀಸ್ ಬಂದಿರೋದು ನಿಮ್ಗೆ 3 ಬರುತ್ತೆ. ಈ ಪಿಜ್ಜಾ ಬೇಸ್ ಬಂದು ನೀವು ರೆಫ್ರಿಜರೇಷನ್ ಬೇಸ್, ನಾನು ಹೇಳ್ತಿರೋದು ರೆಫ್ರಿಜರೇಷನ್ ಕಂಡೀಷನ್ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ಸುಮಾರಾಗಿ 5 ಬರುತ್ತೆ. ಸೊ ಈ ನೀವು ಕಂಪೇರ್ ಟು ನೀವು ಅದರ್ ಮಟ್ಟೆ ಇದು ಪ್ರಾಡಕ್ಟ್ಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇದು ಸುಮಾರಾಗಿ 1 ಅಷ್ಟೇ ಕಡಿಮೆ ಇರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಯಾಕಂದ್ರೆ ನಾವು ಅದನ್ನ ಟೆಕ್ನಾಲಜಿನ ಬಳಸಿದೀವಿ, ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಕೇಜಿಂಗ್ ಮಟೀರಿಯಲ್ನ ಯೂಸ್ ಮಾಡಿಬಿಟ್ಟು ಸ್ಟೋರೇಜ್ ಅದರದ್ದು ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ನೀವು ಸುಮಾರಾಗಿ ಈಗ 6 months ಬಿಸ್ಕೆಟ್ ಬರುತ್ತೆ ನಿಮ್ಗೆ, ಒಂದೊಂದ್ ಕೆಲವೊಂದ್ ಬಿಸ್ಕೆಟ್ 3 months ಬರುತ್ತೆ, ಈ ನಿಮ್ಗೆ ಬ್ರೆಡ್ ಬಂದಿರೋದೆಲ್ಲ 5 days ಬರುತ್ತೆ ನಿಮ್ಗೆ. ಅದರಲ್ಲಿ ಬಿಸ್ಕೆಟ್ ಅಲ್ಲಿ ವೆರೈಟಿ ಬಿಸ್ಕೆಟ್ ಮಾಡ್ಕೋಬಹುದು, ಉಪ್ಪಿನ ಬಿಸ್ಕೆಟ್, ಸಾಲ್ಟ್ ಮಸಾಲಾ ಬಿಸ್ಕೆಟ್ ಮಾಡ್ಕೋಬಹುದು, ಆಮೇಲೆ ಇದು ಸಿನಾಮಿನ್ ಅಂತಾರೆ ಚಕ್ಕೆ ಬಿಸ್ಕೆಟ್ ಬರುತ್ತೆ. ಹೇಗೆ ಬಿಸ್ಕೆಟ್ ಅನ್ನ ಒಣ ಬಿಸ್ಕೆಟ್ ಅನ್ನ ಮನೆಯಲ್ಲಿ ಮಾಡಬಹುದು, ಈಗ ಹಾಟ್ ಏರ್ ಓನ್ ಇರೋದು ಕುಕ್ಕರ್ ನಲ್ಲೇ ಮಾಡ್ಕೋಬಹುದು ಸರ್. ಅದಕ್ಕೆ ಮೊದಲೇ ಹೇಳಿದ್ನ, ಮೈಕ್ರೋ ಓವನ್ ಇರುತ್ತಲ್ಲ, ಒಂದು ನಿಮ್ಗೆ 10,000 ಎಲ್ಲ ಸಿಕ್ಬಿಡುತ್ತೆ. ಬೇಕಿಂಗ್ ಓವನ್ ಪ್ಲಸ್ ಮೈಕ್ರೋ ಓವನ್ ಇರುತ್ತೆ. ಸಾಮಾನ್ಯವಾಗಿ ಕುಕ್ಕರ್ ಇರ್ತಾವ ಮನೆಯಲ್ಲಿ, ಕುಕ್ಕರ್ ಅಲ್ಲಿ ಏನ್ ಸರ್, ಅದು ಕೇಕ್ ಮಾಡ್ಕೋಬಹುದು, ಕೇಕ್ ಮಾಡ್ಕೋಬಹುದು, ಬಿಸ್ಕೆಟ್ ಆಗಲ್ಲ ಆಗಲ್ಲ. ಕುಕ್ಕರ್ ಅಲ್ಲಿ ಕೇಕ್ ಮಾಡ್ಕೋಬಹುದು, ನೀವು ನೋಡ್ಬೋದು ಕುಕ್ಕರ್ ಅಲ್ಲಿ ಒಳಗಡೆ ಇಟ್ಬಿಟ್ಟು ಸ್ಟೀಮ್ ಬರಂಗೆ ಮಾಡ್ಕೊಂಡು ನೀವು ಕೇಕ್ ಮಾಡ್ಕೋಬಹುದು. ಬಟ್ ಬಿಸ್ಕೆಟ್ ಗೆ ಮೇಜರ್ ಆಗಿ ನಿಮ್ಗೆ ಮೈಕ್ರೋ ಓವನ್ ಬೇಕಾಗುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಒಂದು ಬೇಕಿಂಗ್ ಓವನ್ ಅರೌಂಡ್ ನಿಮ್ಗೆ 5,000 to 7,000 ಅಲ್ಲಿ ನಿಮ್ಗೆ ಆ ಬೇಕಿಂಗ್ ಓವನ್ ಸಿಗುತ್ತೆ. ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ ನವಣೆ ನಿಮಗೂ ಮಾಡೋದು ಸರಳ ಅಂತ ಅನಿಸ್ತಾ, ಎಲ್ಲ ತಿನಿಸುಗಳನ್ನ ಬೇಡಿಕೆ ಅದು ಚೆನ್ನಾಗಿದೆ, ಮತ್ತು ಯುವಕರು ತರಬೇತಿ ಪಡಿತಾ ಇದಾರೆ, ಯುವಕರು ಯುವತಿಯರು ನಿಮ್ಮಲ್ಲೆಲ್ಲ ಪಡಿತಾ ಇದ್ದಾರೆ ಹಳ್ಳಿಯಿಂದ ಬೇರೆ ಬೇರೆ ಸಂಸ್ಥೆಗಳಿಂದ. ಯೂತ್ ಬಹಳ ಜನ ಬರ್ತಾ ಇದಾರೆ, ಆಮೇಲೆ ನಮ್ಮ ಯೂತ್ಗಳು ಇದು ಎಂಟರ್ಪ್ರಿನರ್ ಆಗಿ ಸುಮಾರು ಜನ ಆಗಿ 15-20 ಜನ ಅವರೇ ಸ್ವಂತ ಬೇಕರಿಯನ್ನು ಹೊರಗಡೆ ಸ್ಥಾಪಿಸಿದ್ದಾರೆ, ಟ್ರೈನಿಂಗ್ ತಗೊಂಡು. ಈಗ ಅವರೆಲ್ಲ ಸುಮಾರು ಕಡೆಯಿಂದ ಬ್ಯಾಂಗ್ಳೂರು, ಚಿತ್ರದುರ್ಗ ಆ ಕಡೆಯಿಂದ ಜನ ಬರ್ತಾ ಇದ್ದಾರೆ ನಮ್ ಕಡೆ ಟ್ರೈನಿಂಗ್ ತಗೊಳ್ಳೋದಕ್ಕೆ. ಹೇಗೆ ನವಣೆ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಬೇಕರಿ ತಿನಿಸುಗಳನ್ನ ಅಥವಾ ಬೇರೆ ಬೇರೆ ಆಹಾರ ವಸ್ತುಗಳನ್ನ ಮಾಡಿ ಮಾರಾಟ ಮಾಡೋದ್ರಿಂದ ಲಾಭ ಬರುತ್ತಂದ್ರೆ, ಉದಾಹರಣೆ ನವಣಕ್ಕಿ ಒಂದು 100 rupees ಹಿಡ್ಕೊಳ್ಳಿ, ನವಣಕ್ಕಿ 60-70 rupees ಸಿಗ್ತಾವ ನವಣಕ್ಕಿಯನ್ನ, ಅದನ್ನೇ ಮೌಲ್ಯವರ್ಧನೆ ಮಾಡಿ ಮಾರೋದ್ರಿಂದ ಎಷ್ಟು ಲಾಭ ಪಡ್ಕೋಬಹುದು ಅಂತ ಸರ್? ಈಗ ನೀವು ನಾ ಬ್ರೆಡ್ದೇ ಹೇಳ್ತೀನಿ ನಿಮ್ಗೆ, ಈ ಪ್ರೊಸೆಸಿಂಗ್ ಪ್ರೊಡಕ್ಷನ್ ಎಲ್ಲ ಸೇರ್ಬಿಟ್ಟು ನಿಮ್ಗೆಲ್ಲ ಮಾಡಿ ನವಣೆದ್ ಮಾಡಿದ್ರೆ ಸುಮಾರಾಗಿ ನಿಮಗೆ 35 rupees ಬೀಳುತ್ತೆ. ಈಗ ಹೊರಗಡೆ ಮಾರ್ತಾ ಇರೋದು 45 ಮಾರ್ತಾ ಇದ್ದಾರೆ, ಈ ಜಾಗರಿ ಬ್ರೆಡ್ 50 ಮಾರ್ತಾ ಇದ್ದಾರೆ. ಸೊ ನಿಮಗೆ 1 pound ಬ್ರೆಡ್, ಸೊ ನಿಮ್ಗೆಲ್ಲ ಪ್ರೊಡಕ್ಷನ್ ರಾ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿ ನಿಮಗೆ ಅರೌಂಡ್ 35 rupees ಬೀಳುತ್ತೆ. ನೀವೆಲ್ಲ ಲೇಬರ್ ಕಾಸ್ಟ್, ಎಲೆಕ್ಟ್ರಿಕ್ ಬಿಲ್ ಅವೆಲ್ಲಾನು ಹಿಡಿದ್ರು ನಿಮ್ಗೆಲ್ಲ ಸೇರಿ ಪ್ರೊಡಕ್ಷನ್ ಕಾಸ್ಟ್ 35 rupees ಇದೆ. ಹೊರಗಡೆ 45 rupees ಮಾರ್ತಿದ್ವಿ, 45-50. ಸೊ ನಿಮ್ಗೆ ಲಾಭ ಇದೆ, ಒಂದು 20-30% ಲಾಭ ಆಗುತ್ತೆ. ಎಸ್ ಎಸ್ ಡೆಫಿನೆಟ್ಲಿ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನವಣೆಯನ್ನ ಬೆಳೆಯುವಂತವ್ರಿಗೆ ಮತ್ತು? ಸರ್, ನವಣೆ ಬೆಳೆಸಿ ಆಮೇಲೆ ಅದನ್ನ ಅದರದ್ದು ಅವೇರ್ನೆಸ್ ತಿಳ್ಕೊಳ್ಳಿ, ಯಾವ ತರ ಏನು ಅಂತ, ಅದು ಯಾವ ತರ ಮಾಡಬೇಕು, ಯಾವ ರೂಪದಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳು ನೀವು ಕಂಪೇರ್ ಟು ಮಕ್ಕಳು ಹತ್ರನೂ ಬಂದ್ರು, ಆಮೇಲೆ ವಯಸ್ಸಾದವ್ರ ಹತ್ರನೂ ನೀವು ಬಂದ್ರು, ಅದು ಯಾವ ರೂಪದಲ್ಲಿ ಮಾಡಿ ಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಆ ರೂಪದಲ್ಲಿ ನೀವು ಮಾಡಿ ತಿನ್ನಿಸ್ಬೋದು. ನೀವು ಬರೀ ರೈಸ್ ಅಂತಾನೆ ಅಲ್ಲ, ಇದನ್ನು ಒಂದು ವಾರದಲ್ಲಿ ಅಟ್ಲೀಸ್ಟ್ ಒಂದು ಒಪ್ಪತ್ತಾದ್ರೂ ಒಂದು ಕಪ್ ರೈಸ್ ಅನ್ನು ನೀವು ಸೇವನೆ ಮಾಡಿ. ಇಲ್ಲ ನಿಮಗೆ ರೈಸ್ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಸ್ನ್ಯಾಕ್ಸ್ ರೂಪದಲ್ಲಿ ಹೇಳಿದ್ನಲ್ಲ, ಚಕ್ಲಿ, ನಿಪ್ಪಟ್ಟು, ಲಡ್ಡು, ಹೋಳಿಗೆ, ಆತರ ಒಂದು ಯಾವ್ದಾದ್ರು ಒಂದು ರೂಪದಲ್ಲಿ ನೀವು ಒನ್ಸ್ ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದು ಡಾಕ್ಟರ್ ಸುಧಾವರ, ಇದುವರೆಗೂ ನವಣೆಯಿಂದ ಏನೇನು ಒಂದು ತಿನಿಸುಗಳನ್ನ ಮಾಡಬಹುದು ಅಂತಕ್ಕಂತ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೆಳಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ನವಣೆಯಿಂದ ಮೌಲ್ಯಾಧಾರಿತ ತಿನಿಸುಗಳನ್ನು ತಯಾರಿಸುವ ವಿಧಾನ, ಈ ವಿಷಯ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಡಾಕ್ಟರ್ ಸುಧಾದೇವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 rupees ಮಾಸಿಕ ಪೆನ್ಷನ್ ಖಚಿತ. 55-200 rupees ಮಾಸಿಕ ಶುಲ್ಕ ನೀಡಿ 18-40 ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಸೂಚನೆಯಂತೆ ದಿನಾಂಕ 26-5-2023 ಅಂದರೆ ನಾಳೆ ಮಳೆಯಾಗುವ ಸಂಭವ ಇರುವುದಿಲ್ಲ. ಗರಿಷ್ಠ ಉಷ್ಣಾಂಶ 40.2 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 26.4 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 44% ಇರಲಿದೆ. ಕನಿಷ್ಠ ಆರ್ದ್ರತೆಯು 19% ಇರಲಿದ್ದು, ಗಾಳಿಯ ವೇಗ 21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದುವರೆಗೆ ಹವಾಮಾನ ವರದಿಯನ್ನ ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ಸಾಮಾನ್ಯವಾಗಿ ಭೂಮಿ ತಯಾರಿಯಲ್ಲಿ ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿಕೊಳ್ಳಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇನ್ನು ಕಲ್ಲಂಗಡಿ ಹಣ್ಣು ಬೆಳೆಯದಂತಹ ರೈತ ಬಾಂಧವರು, ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹೆಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟೇರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ, ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವನ್ನ ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೋ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೊಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮ್ಯಾಟೋ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 ಗ್ರಾಂ ಮೆಂಕೋಜೆಬ್ ಅಥವಾ 2.0 ಗ್ರಾಂ ರೋರ್ವಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂ ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂದರೆ 2 ಗ್ರಾಂ ನ್ಯಾಫ್ಥಲಿನ್ ಆಸಿಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕುರಿ ಸಾಕಾಣಿಕೆಯಲ್ಲಿ ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಪಿಪಿಆರ್ ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನ ಕಾಣಬೇಕು. ಕೋಳಿ ಸಾಕಾಣಿಕೆಯಲ್ಲಿ ಬೇಸಿಗೆ ದಿನಗಳಲ್ಲಿ ಶುದ್ದವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರು ಒದಗಿಸಿ ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕಿಸಬೇಕು. ಇನ್ನು ಜಾನುವಾರುಗಳಲ್ಲಿ ಗಂಟಲು ಬೇನೆ. ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಿನಲ್ಲೇ ಮಾಡಿಸಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಕ್ರಮವಾಗಿ ಬೆದೆಗೆ ಬರಲು ಸಹಾಯಕವಾಗುತ್ತದೆ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳೋಣ ಪೇಟೆ ಧಾರಣೆಯನ್ನ. ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 4,780 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6,200 ರೂಪಾಯಿಗಳಿಂದ 7,000 ರೂಪಾಯಿಗಳು. ಅಲಸಂದೆ ಕೋಪಿಯಾ ವೋಲ್ 4,776 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 3,885 ರೂಪಾಯಿಗಳಿಂದ 7,152 ರೂಪಾಯಿಗಳು. ಇನ್ನು ಬಿಳಿ ಜೋಳ 2,816 ರೂಪಾಯಿಗಳು ಕನಿಷ್ಠ ಹಾಗೂ ಗರಿಷ್ಠ ಬೆಲೆ. ಭತ್ತ ರಾಜಹಂಸ 1,125 ರೂಪಾಯಿಗಳಿಂದ 1,335 ರೂಪಾಯಿಗಳು. ಭತ್ತ ಸೋನಾಮಸೂರಿ 1,319 ರೂಪಾಯಿಗಳಿಂದ 2,277 ರೂಪಾಯಿಗಳು. ಕುಸುಬೆ ಸಾಫ್ಲವರ್ 3,519 ರೂಪಾಯಿಗಳು. ಸೂರ್ಯಕಾಂತಿ 3,116 ರೂಪಾಯಿಗಳು. ತೊಗರಿ ಕೆಂಪು 4,850 ರೂಪಾಯಿಗಳಿಂದ 9,329 ರೂಪಾಯಿಗಳು. ತೊಗರಿ ಬಿಳಿ ಕನಿಷ್ಠ ಹಾಗೂ ಗರಿಷ್ಠ 6,626 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಕೂರಿನ ಪೇಟೆ ಧಾರಣೆ. ಸಜ್ಜೆ ಇತರೆ ಕನಿಷ್ಠ ಹಾಗೂ ಗರಿಷ್ಠ ಬೆಲೆ 2,250 ರೂಪಾಯಿಗಳು. ಇದುವರೆಗೆ ರಾಯಚೂರು ಹಾಗೂ ಲಿಂಗಸ್ಕೂರು ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:22. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಈಗ ಜನಪದ ಗೀತೆಗಳು. ತುಕ್ಕನಹಟ್ಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡ್ವಾಡ್ ಹಾಗೂ ಸಂಗಡಿಗರಿಂದ ಚೌಡುಕಿ ಪದಗಳು. ಕಾಳ ತಾಯೇ ವನ ಬಂಡರ ಕೊಡವಳ ಹಿಡಿ ಭಕ್ತ